ಸಮಯ 6:51. ಇದೀಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿ ಅನುಭವದ ಕುರಿತು ಜಯರಾಮ್ ಎಂ ಅವರೊಡನೆ ಸಂದರ್ಶನ, ಆರೋಗ್ಯ ಮಾಹಿತಿ, ಭಕ್ತಿಗೀತೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಧಾರಣೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೆಳಗರೆ ಇದೀಗ ಮಿಶ್ರ ಕೃಷಿ ಅನುಭವದ ಕುರಿತು ಜಯರಾಮ್ ಎಂ ಅವರೊಡನೆ ಸಂದರ್ಶನ. ಜಯಣ್ಣ ಅವರೇ ನಮಸ್ಕಾರ. ನಮಸ್ತೆ ಸರ್. ಏಕ ಬೆಳೆಯ ಬದಲಿಗೆ ಮಿಶ್ರ ಬೆಳೆಯನ್ನ ಬೆಳಿಬೇಕು ಅಂತ ಸಾಮಾನ್ಯವಾಗಿ ಹೇಳುವುದಿದೆ. ಈ ಮಿಶ್ರ ಬೆಳೆಯ ಒಂದು ಪ್ರಾಮುಖ್ಯತೆ ಏನು? ಯಾಕಾಗಿ ನಾವು ಮಿಶ್ರ ಬೆಳೆಯನ್ನ ಬೆಳಿಬೇಕು ಸರ್? ಮಿಶ್ರ ಬೆಳೆ ಯಾಕೆ ಬೆಳಿಬೇಕಂದ್ರೆ ಎಲ್ಲ ಕೃಷಿ ಇದ್ರೇನೆ ಅವನು ಕೃಷಿಕ. ದರದಲ್ಲಿ ವ್ಯತ್ಯಾಸ ಆಗುವಾಗ ಅದೊಂದು ಅನುಕೂಲ. ಮತ್ತೆ ಕೇವಲ ಒಂದು ಜಾಗದಲ್ಲಿ, ಉದಾಹರಣೆ 1 ಎಕರೆಯಲ್ಲಿ ಸಾಮಾನ್ಯರ ಅಡಿಕೆ ಹಾಕಿದ್ರೆ ನಮಗೊಂದು 500 ಅಡಿಕೆ ಸಿಗ್ತದೆ. ಸಾಧಾರಣ ಅಂದಾಜು 2.5 ಲಕ್ಷ ರೂಪಾಯಿ ಅಂದಾಜು ವಾರ್ಷಿಕ ಆದಾಯ ಬರ್ತದೆ. ಅದೇ ನಾವು ಮಿಶ್ರ ಬೆಳೆ ಮಾಡಿದ್ರೆ ಒಬ್ಬ ರೈತ ಸತತ ಪ್ರಯತ್ನದ ಸುಮಾರು 4-5 ಲಕ್ಷ ರೂಪಾಯಿ ಆದಾಯ ಪಡೀಬಹುದು. ಈಗ 500 ಗಿಡ 530 ಗಿಡ 1 ಎಕರೆಯಲ್ಲಿ ಅಡಿಕೆ ಕೊಡ್ತದೆ. ಅದಕ್ಕೆ ಎಲ್ಲ ಗಿಡಕ್ಕೆ ಕಾಳುಮೆಣಸು ಹಾಕಿದ್ರೆ, ಒಂದು ಕಸಿ ಇರ್ಬೋದು, ಕಸಿ ಕಟ್ಟಿದ್ದು ಯಾವುದು ಕಸಿ ನಾವು ಹಾಕಿದ್ರೆ, 1 ಅಡಿಕೆ ಮರದಲ್ಲಿ 2.5 ಕೆಜಿ ಅಂದ್ರೆ ಈಗಿನ ರೇಟ್ ಅಂದ್ರೆ 800-1,000 ರೂಪಾಯಿ ಬರ್ತದೆ. ಅದೇ ಕಾಳುಮೆಣಸು ಕೂಡ ಒಂದು 2-2.5 ಕೆಜಿ ಬಂದ್ರೆ ಕೂಡ ಈಗ 350 ರೂಪಾಯಿ ಉಂಟು. ಸಾಧಾರಣ 700-900 ರೂಪಾಯಿ ಅಂದ್ರೆ ಸಾಧಾರಣ 1,750 ರೂಪಾಯಿ ಒಂದು ಮರದ ಸಿಗ್ತದೆ. ಅದನ್ನು 8 ಮಾಡಿದ್ರೆ ಕೂಡ ಸಾಧಾರಣ ನಮಗೆ 5 ಲಕ್ಷ ಹತ್ರ ಬರ್ತದೆ. ಮತ್ತೆ ನಮ್ದು ಎಲ್ಲ ಈಗ ಅಡಿಕೆಗೆ ನಾವು ಗೊಬ್ಬರ ಕೊಡ್ತೇವೆ, ನೀರು ಕೊಡ್ತೇವೆ, ಏನು ಎಲ್ಲ ಅದಕ್ಕೆ ಸ್ಪ್ರೇ ಮಾಡ್ತೇವೆ, ಅದರ ಒಟ್ಟಿಗೆ ಇದು ಕೂಡ ಆಗ್ತದೆ. ಸುಮಾರು 1 ಅಡಿಕೆ ಮರಕ್ಕೆ ವಾರ್ಷಿಕ ನಾವು 1 ಕೆಜಿ ರಾಸಾಯನಿಕ ಗೊಬ್ಬರ 1 ಕೆಜಿ ಕೊಡೋದಾದ್ರೆ, NPK ಮತ್ತೆ ಇತರ ರಾವಯವ ಗೊಬ್ಬರ ಒಂದು ಕೊಡೋದಾದ್ರೆ ಸ್ವಲ್ಪ ಮೋರ್ ದನ್ 50% ಜಾಸ್ತಿ ಕೊಡ್ಬೇಕಾಗ್ತದೆ. 1 ಕೆಜಿ 1.5 ಕೆಜಿ ಯಾಕಂದ್ರೆ ಕಾಳುಮೆಣಸು ಇದ್ದ ಕಾರಣ. ಕಾಳುಮೆಣಸಲ್ಲಿ ಸಾಧಾರಣವಾಗಿ ಕಸಿ ಕಟ್ಟಿದ್ದು ಒಳ್ಳೇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಗೊತ್ತಾ? ಕಸಿ ಕಟ್ಟದಿದ್ರೆ ಅದು ಬೇಗ ಸೊರಗ ರೋಗ, ವಿಲ್ಟ್ ಎಂಬ ರೋಗ ಬರ್ತದೆ. ಕಸಿ ಕಟ್ಟದ ಹಿಪ್ಪಳಿ ಕಸಿ ಕಟ್ಟದ ರೋಗ ಬರುವುದಿಲ್ಲ. ಅದು ಕೂಡ ಆ ಕಸಿ ಕಟ್ಟದ ಮೇಲೆ ಅಂದ್ರೆ 2 ಫೀಟ್ ಮೇಲೆ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ, ಬಂದಿದೆ ಕಲ್ಲಗಡೆ. ಅದಕ್ಕೆ ನಾವು ಅದನ್ನು ನಿರ್ವಹಣೆ ಮಾಡಲಿ ಬಾರಿ ಸುಲಭ. ಕಸಿ ಕಟ್ಟದು ಬುಡದ ಬೇರುಗಳಿಗೆ ಬರ್ತದೆ, ಇದು ಸ್ಟೆಮ್ಗೆ ಬರುವಂತದ್ದು ಸುಮಾರು 1 ಫೀಟ್. ಅದಕ್ಕೆ ನಾವು ಅದಕ್ಕೆ ಮಲ್ತು ದ್ರಾವಣ ಇನ್ನೇತರ ಯಾವುದು ಕೆಮಿಕಲ್ ಬರ್ತದೆ ಅದರಲ್ಲೇ ನಾವು ಅದರ ಬಗ್ಗೆ ಹೇಳುವುದಿಲ್ಲ, ಅಷ್ಟು ಗೊತ್ತು. ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ. ಎರಡನೇದಾಗಿ ಈಗ ಕಾಳುಮೆಣಸರ ಸುಮಾರು ಈಗ ಪಣಿಯೂರಲ್ಲಿ 9 ವೆರೈಟಿ ಕಂಡು ಹುಡುಕಿದ್ದಾರೆ. ಪಣಿಯೂರು ಫಾರ್ಮ್ ಅಂತ ಇಲ್ಲಿ ಕೇರಳದಲ್ಲಿ ಒಂದುಂಟು, ಅಲ್ಲಿ 1-9 ತನಕ ಅವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಗೊತ್ತಿದೆ ಸರ್. ಮತ್ತೆ ಬೇರೆ ಬೇರೆ ಈಗ ತೆಕ್ಕಣ್ಣ ಇರಲಿ, ಶ್ರೀಕರ, ಪೌರ್ಣಮಿ, ಆಮೇಲೆ ಸುಭಕರ, ತುಂಬಾ ಹೈಬ್ರಿಡ್ಸ್ ವೆರೈಟಿಗಳಿವೆ. ಈಗ ತೆಕ್ಕಣ್ಣ ಅಂತ ಕೂಡ ಒಂದು ಕೃಷಿಕ್ಕೆ ಕಂಡು ಹುಡುಕಿದಂದ್ರು, ಅದಕ್ಕೆ ಗವರ್ಮೆಂಟ್ ಸೆಂಟ್ರಲ್ ಇಂದ ಸರ್ಟಿಫೈ ಮಾಡಿದ ವೆರೈಟಿ. ಮತ್ತೆ ಸಾಧಾರಣವಾಗಿ ನನಗೆ ಗೊತ್ತಿದ್ದ ಹಾಗೆ ಪಣಿಯೂರು 2 ಮತ್ತು 5 ಆ ವೆರೈಟಿ ಸದನ ನೆರಳಿಗೆ ಹೆಚ್ಚಾಗಿ ನೆರಳು ಬಂದ ಕಾಯಿ ಬರ್ತದೆ, ಹೊಸ ಪೂರ್ತಿ ಬರ್ತದೆ 2 ಮತ್ತು 5. ಬಾಕಿದ್ದೆಲ್ಲ ಎಂತ ಸರ್, ನಾವು ಬಿಸಿಲು ಬೇಕು ಅಂತ ನಾನು ಕಂಡುಕೊಂಡ ಹಾಗೆ ಒಂದು. ಮತ್ತೆ ಆದಷ್ಟು ನಮ್ಮ ಬಾರ್ಡ್ರಿಗೆಲ್ಲ ಕೊಕ್ಕ ಹಾಕುವಂತದ್ದು. ಯಾಕೆ ಗೊತ್ತಾ? ನಾವು ಸ್ಪ್ರಿಂಕ್ಲರ್ ಆದ್ರೆ ಮತ್ತೊಂದು ಕಡೆ ನೀರು ಹಾರದಾಗಿ ಕೂಡ ಅನುಕೂಲ, ಮತ್ತೆ ಇಳುವರಿ ಬರ್ತದೆ. ಏನಿರಲಿ, ನಮ್ಗೆ ಪ್ರಾಣಿಗಳಿಗೆ ಆಗ್ತದೆ, ನಮ್ಗೆ ಬಂದ್ರೆ ನಮ್ಗೆ ಕೂಡ ಆಗ್ತದೆ. ಮತ್ತೆ ಮಿಡ್ಲಿಗೆ ನಾವು ಹಲಸು ಹಾಕ್ಬೇಕು. ಈಗ ಒಂದು ಲೇಖನ ಓದಿದ ಪ್ರಕಾರ ಒಂದು ಹಲಸು ಗಿಡ ಹಾಕಿದೆ ವಾರ್ಷಿಕ ಒಂದು ಮರ 200,000 liters ನೀರು ಇಂಗಿಸಿಕೊಡ್ತದೆ ಅಂತ ನಾನು ಓದಿದ ಪ್ರಕಾರ. ಅಂದ್ರೆ ಈಗ ಬೀಜದನ್ನ ಅಭಿವೃದ್ಧಿ ಪಡಿಸಿದ ಗಿಡವೋ ಅಥವಾ ಕಸಿ ಗಿಡವೂ ಕೂಡ ಇಷ್ಟೇ ನೀರನ್ನು ಇಂಗಿಸ್ತದೆ? ಯಾವುದು ಹಲಸಿನ ಮರ? ಕ್ಯಾಲಿಕೇಟ್ ನ ಒಬ್ಬರು ಸೈಂಟಿಸ್ಟ್ ಆರ್ಟಿಕಲ್ ಬರೆದದ್ದು. ಹತ್ತಿ ಮರ 400,000 liters ಇಂಗಿಸ್ತದೆ ಭೂಮಿಗೆ, ಹಲಸಿನ ಮರ 200,000 liters ಇಂಗಿಸ್ತದೆ ಅವರು ಒಂದು ಬರೆದಿದ್ದಾರೆ. ಆದ ಕಾರಣ ನಮ್ಗೆ ಅದರ ಬಗ್ಗೆ ತುಂಬಾ ಪ್ರೀತಿ. ಹಲಸಿನ ಮರ 3 ಉಪಯೋಗ ಉಂಟು ಸರ್. ನಾವು ಹೈಬ್ರಿಡ್ಸ್ ಹಾಕಿದ್ರೆ, ಅಂದ್ರೆ ಕಸಿಗಟ್ಟಿದ ಹಾಕಿದ್ರೆ ನಮ್ಗೆ ಅನುಕೂಲ. ವರ್ಷ ಪೂರ್ತಿ ಬರುವುದುಂಟು, ಆಫ್ ಸೀಸನ್ ಬರುವುದುಂಟು, ಮತ್ತೆ ಮೇಣ ಇಲ್ಲದಲ್ಲುಂಟು. ಒಂದು ಹಲಸಿನ ಕಲ್ಪವೃಕ್ಷ ಅಂತ ನಾನು ಹೇಳ್ತೇನೆ, ಎಲ್ಲವು ಒಂದು ಗುಜ್ಜೆ ಸಿಗ್ತದೆ ಪದಾರ್ಥಕ್ಕೆ, ಗುಜ್ಜೆಯನ್ನು ಉಪ್ಪಿಗೆ ನಿರಂತರ ಪದಾರ್ಥ ಮಾಡಬಹುದು. ಹಣ್ಣು ಸಿಗ್ತದೆ, ಹಣ್ಣಲ್ಲಿ ಏನೆಲ್ಲ ಮಾಡುದು ಎಲ್ಲ ಗೊತ್ತಿದ್ದ ವಿಚಾರ. ಬೀಜದಿಂದ ಈಗ ಐಸ್ ಕ್ರೀಮ್ ಮಾಡ್ತಾರೆ, ಚಾಕ್ಲೇಟ್ ಮಾಡ್ತಾರೆ, ಎಲ್ಲ ಎಕ್ಸೆಟ್ರಾ ಮಾಡ್ತಾರೆ. ಆಮೇಲೆ ಎರಡನೇದಾಗಿ ಅದು ಎಷ್ಟು ನೆರಳು ಕೊಡ್ತದೆ ಅಂದ್ರೆ ತುಂಬಾ ನೆರಳು ಕೊಡ್ತದೆ. ಒಂದು ಸುಮ್ಮನೆ 5 cents ಅಲ್ಲಿ ಕವರ್ ಮಾಡ್ತದೆ, ಆಮೇಲೆ ನಿರಂತರ ಎಲೆ ಇರ್ತದೆ. ಕೊನೆಯದಾಗಿ ಹೇಳ್ತೇನೆ, ಅದರಿಂದ ಮೂಡೆ ಮಾಡ್ಲಿಕ್ಕೆ ಆಗ್ತದೆ. ಬೆಂಗಳೂರಲ್ಲಿ ಕೆಲವು ಅಂಗಡಿಗಳಲ್ಲಿ ದಿವಸಕ್ಕೆ 1,000 ಮೂಡೆ ಡಿಮಾಂಡ್ ಉಂಟು. ನಾವು ಕಟ್ಟಿ ಮೂಡೆಯನ್ನು ಕಟ್ಟಿ ಕುಡಿದರೆ ಡೈಲಿ ನಮ್ಮ ಬೆಂಗಳೂರು ಟು ಮಂಗಳೂರಿಗೆ ಒಬ್ಬ ಪ್ರೈವೇಟ್ ಬಸ್ ಯಾ ಸರ್ಕಾರಿ ಬಸ್ ಹಾಕಿದ್ರೆ ಅಲ್ಲಿ ಪಿಕ್ ಮಾಡುವವರು ಇದ್ದಾರೆ. ಒಂದು ಮೂಡೆಗೆ 60 paisa ಕೊಡ್ತಾರೆ. ನಮ್ಮ ಹತ್ರ 10 ಮನೆಯವರ ಕೆಲಸ ಮಾಡಿದ್ರೆ ಆಗ್ಬೋದು. ಹಾ, ಈಗ ನಾವು ಬೀಡಿ ಕೂಲ ಕಸಬು ಉಂಟು, ಬೀಡಿ ಕಟ್ತಾರೆ, ಕುಂಬಾರ ಅದೆಲ್ಲ ಮಾಡ್ತಾರೆ ಎಕ್ಸೆಟ್ರಾ. ಅದೇ ರೀತಿ ನಾವು 10 ಗಿಡ ನಾಟಿ ಮಾಡಿದ್ರೆ ನೆರಳು ಆಗ್ತದೆ, ನೀರಿಂಗ್ಸದೆ, ನಮಗೆ ಗುಜ್ಜೆ ಸಿಗ್ತದೆ, ದನಗಳಿಗೆ ಆಗ್ತದೆ. ದನ ನಾವು ಹೈನುಗಾರಿಕೆ ಮಾಡ್ತಾರೆ ಅಂದ್ರೆ ಬೇಡ, ನಾವು ಕೊಚ್ಚಿ ಒಣಗಿಸಿದ್ರೆ ಅದನ್ನು ಫೀಡಿಂಗ್ ಕಡಿಮೆ, ಅಂಗಡಿಯಿಂದ ಕರ ಫೀಡಿಂಗ್ ಕಡಿಮೆ ಮಾಡ್ಬೋದು, ಇಲ್ಲಿ ಇದನ್ನು ಕೊಡ್ಬೋದು. ಎಲ್ಲ ಪೋಷಕಾಂಶ ಇದ್ದಾಗ ಅದು ನ್ಯಾಚುರಲ್ ಒಂದು ಫ್ರೂಟ್, ಅದನ್ನು ಯಾವ ಸ್ಪ್ರೇ ಮಾಡ್ಬೇಕಂತಿಲ್ಲ. ಲಾಸ್ಟಿಗೆ ಮೂಡೆ ನಮಗೆ ದಿವಸಕ್ಕೊಂದು 5 ಇದ್ರೆ ದಿವಸಕ್ಕೊಂದು 500 ಮೂಡೆ ಕಟ್ಟಿ ನಾವು ಕೊಡ್ಬೋದು. ಅದು ಕೂಡ ಅದರದ್ದು ನಾನು ಆಗ್ಲೇ ಹೇಳಿದ್ರೆ ಕಲ್ಪವೃಕ್ಷ ಅಂತ. ಸಾಕಷ್ಟು ಅನುಕೂಲತೆ ಇದೆ ಹಲಸಿನ ಗಿಡದಿಂದ ಅಂತ ಹೇಳಿದ್ರಿ. ಜೊತೆಗೆ ಮಿಶ್ರ ಬೆಳೆಯನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ಒಂದು ಇನ್ನೊಂದಕ್ಕೆ ನೆರಳಾಗಬಾರದು ಎನ್ನುವಂತಹ ಒಂದು ವಿಷಯ, ಇದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಗಿಡವನ್ನ ಒಂದು ನಾಟಿ ಮಾಡುವಂತಹ ಒಂದು ಸಂದರ್ಭ ಆಗ್ಬಹುದು ಅಥವಾ ಒಂದು ಯೋಜನೆಯನ್ನ ಮಾಡುವಂತಹ ಸಂದರ್ಭ ಆಗ್ಬಹುದು, ಹೇಗೆ ಇದನ್ನ ಮಾಡಬಹುದು ಅಂತ. ಕರೆಕ್ಟ್ ಸರ್, ಗುಡ್. ನಾವು ಒಂದು ಅಡಿಕೆ ನಾಟಿ ಮಾಡುವಾಗ ಬಾರ್ಡರ್ ಅಂತ ಇರ್ತದೆ, ಸೈಡ್ ಬದಿ ಇರ್ತದೆ, ಅಲ್ಲಿ ಸಾಧಾರಣ ಎಲ್ಲ ಕಡೆ ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಡಿಕೆಯನ್ನು ಸ್ಕ್ವೇರ್ ಮಾಡಬೇಕು, ಹಾಗೆ ಎಲ್ಲಿಂದ ಕಾರ್ನರ್ ಅಲ್ಲಿ ಪ್ಲೇಸ್ ಉಂಟು ಅಲ್ಲಿ ಆಗ್ಬೇಕು. ಹಲಸೆ ಕೂಡ ಬಿಸಿಲು ಬೇಕೆ, ಅಂದ್ರೆ ಕಾಯಿ ಬರುದಿಲ್ಲ, ಗಿಡ ಬರ್ತದೆ ಕಾಯಿ ಬರುದಿಲ್ಲ. ಮತ್ತೆ ಆದಷ್ಟು ಈಗ ತುಂತುರು ನೀರು ಅಂತ ಹೇಳ್ತೇನೆ. ಈಗ ನನ್ನ ತೋಟದ ಪಕ್ಕ ಇನ್ನೊಬ್ಬರ ತೋಟ ಇರ್ತದೆ, ನಾವು ಸೈಡಿಗೆ ಹಾಕಿದ್ರೆ ತುಂತುರು ನೀರಾವರಿ ಮತ್ತೊಬ್ಬರ ತೋಟಕ್ಕೆ ಹೋಗುದಿಲ್ಲ, ಅವನು ಕಿರಿಕಿರಿ ಮಾಡೋದ ಕೂಡ ಆಗ್ತದೆ, ಎಲ್ಲ ನೀರಿಲ್ಲಿ ಸೇವ್ ಆಗ್ತದೆ. ನಾವೊಂದು ಈಗ ಎಂತ ಹೇಳ್ತಾರೆ, ಬದುಕಟ್ಟದಾಗೆ ಬಾರ್ಡರ್ ಕ್ರಾಪ್, ಅದಕ್ಕೆಲ್ಲ ಹಾಕ್ಬೇಕು. ತೋಟದ ಒಳಗೆ ಯಾವ್ದೋ ಕಾರಣಕ್ಕೆ ಮರದ ಜೊತೆ ಹಾಕಬಾರ್ದು ಅಂತ ನಾನು ಹಾಕ್ತಾರೆ, ಕೆಲವರು ಜಾಯಿಗೆ ಹಾಕ್ತಾರೆ, ಅದು ವಿಷಯ ಬೇರೆ. ಇಂಥದ್ದಲ್ಲಿ ಹಾಕಬಾರ್ದು ಅಂತ ನಾನು ಹೇಳ್ತೇನೆ. ಕೊಕ್ಕ ಬಿಳುಕು ನಾನು ಹಾಕಬಾರ್ದು, ಯಾಕೆ ನನ್ನ ಹತ್ರ ಕೊಕ್ಕ 200 ಗಿಡ ಇತ್ತು, ನಾನೆಲ್ಲ ಕಟಾವು ಮಾಡಿದ್ದೇನೆ, ಯಾಕೆ ಇಳುವರಿ ಕಡಿಮೆ ಆಯಿತು ಮೇಲೆ ಬಂದು ಹೇಳಿ ಅದೆಲ್ಲ ಕೂಡ ಬಾರ್ಡರ್ ಹಾಕ್ಬೋದು. ಈಗ ಹಲಸು ಮರ ಹಾಕು ಸಾಧಾರಣ 25 ಹಾಕಬೇಕು, 12.5 meters ಹಾಕಬೇಕು, ಅದು ಬಿಂಡಲ್ಲಿ ಕೊಕ್ಕ ಹಾಕು. ಬಿಸಿಲು ಬೇಕೆ, ಬಿಸಿಲು ಬರೋದು ಬೇರೆ ಬೇರೆ ಇರ್ತದೆ. ಈಗ ಔಟ್ ಆಫ್ ಕಂಟ್ರಿಯಿಂದ ಬಂದು ಈಗ ಮ್ಯಾಂಗೋಸ್ಟಿನ ಅದು ಬಿಸಿಲು ಇದ್ರೆ ಬರ್ನ್ ಆಗ್ತದೆ, ಜಾಯಿಕಾಯಿಗೆ ಬಿಸಿಲು ಇದ್ರೆ ನೆರಳಲ್ಬೇಕು ಅಂತ ಕೆಲವೊಂದು ಮರಗಳು ಹಾಕ್ಬೇಕು. ಸರ್, ಈಗ ಒಂದು ಪೋಷಕಾಂಶದ ನಿರ್ವಹಣೆ ಮಾಡುವಂತಹದ್ದು ಅಥವಾ ಮಣ್ಣಿನ ಒಂದು ಸಂರಕ್ಷಣೆ ಮಾಡುವಂತಹದ್ದು ಈ ವಿಚಾರ, ಈಗ ಪೋಷಕಾಂಶದ ನಾವು ಮುಂಚಿನಿಂದ ಸಂಪ್ರದಾಯ ಬೆಳೆ ಒಟ್ಟಿಗೆ ನಾವು ಆದ ಕೃಷಿ ಕೂಡ ಮಾಡ್ತೇನೆ. ಈಗ ನಾನು ಸ್ವಲ್ಪ ಓದಿದ ಕಾರಣ ಬೇರೆ ಬೇರೆ ಪೇಪರ್ ಓದಿ ಮೀಡಿಯಾದಲ್ಲಿ ಬಂದು ಎಲ್ಲ ನಾವು ಮಾಡ್ತಿದ್ದೇನೆ ಮನೆಯಲ್ಲಿ. ಮುಂಚೆಲ್ಲ ಅಟ್ಟಿ ಗೊಬ್ಬರ ಇನ್ನಿತರ ಹಾಕ್ತಿದ್ದರು. ಈಗ ಪೋಷಕಾಂಶದಲ್ಲಿ ವಾರ್ಷಿಕ ನಾನು ಓದಿದ ಪ್ರಕಾರ ವಾರ್ಷಿಕ 950 grams ಒಂದು ಅಡಿಕೆಗೆ ಮರ ಬೇಕು, ಅದು NPK. ಅದರೊಟ್ಟಿಗೆ ಬೋರಾನ್, ಮ್ಯಾಂಗನೀಸ್, ಸತ್ತು ಇತರ ಬೋರಾನ್ ಮ್ಯಾಂಗನೀಸ್ ಜಿಂಕ್ ಅಂಥದ್ದೆಲ್ಲ ಹಾಕುವಂಥದ್ದು. ಅದು ನಾನೀಗ ಔಟ್ ಸೈಡಿಂದ ಪ್ರೈವೇಟ್ಗಳನ್ನ ಸ್ಟಡಿ ಮಾಡಿದ ಪ್ರಕಾರ ಬೇರೆ ಕಡೆ ಖಾಸಗಿ ಅಂಗಡಿಗೆ ತಂದು ನಾನು ಹಾಕ್ತಿದ್ದೇನೆ. ಅದನ್ನೇ ಉಮಿಕ್ ಆ್ಯಸಿಡ್ ಹಾಕ್ತಿದ್ದೆ. ಉಮಿಕ್ ಆ್ಯಸಿಡ್ ಹಾಕಿದ್ರೆ ಬೇರು ಬೆಳವಣಿಗೆ ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಜಿಂಕ್ ಬೇರೆ ಕೊಡ್ತೇನೆ, ಆಮೇಲೆ ಬೋರೋನ್ ಬೇರೆ ಕೊಡ್ತೇನೆ, ಮ್ಯಾಂಗನೀಸ್ ಬೇರೆ ಕೊಡ್ತೇನೆ, ಆಮೇಲೆ ಸಲ್ಫರ್ ಬೇರೆ ಕೊಡ್ತೇನೆ, ಕ್ಯಾಲ್ಸಿಯಂ ಬೇರೆ ಕೊಡ್ತೇನೆ, ಬೇರೆ ಬೇರೆ ವಿಧದಲ್ಲಿ ಕೊಡ್ತೇನೆ. ಮತ್ತೆ ಕಾಳ್ಮೆಣ್ಣು ಸ್ಪೆಷಲ್ ಆಗಿ ನಾನು ವಾರ್ಷಿಕ 3-4 ಪೋಲಿಯರ್ ಸ್ಪ್ರೇ ಅಂದ್ರೆ ಪತ್ರ ಸಿಂಚನ ಕೊಡ್ತೇನೆ. ಕಸಿ ಕಟ್ಟಿದ ಕಾಳ್ಮೆಣಸಿಗೆ ಅದಕ್ಕೆ ಪೋಷಕಾಂಶ ಎಲ್ಲ ಅದಕ್ಕೆ ಸಪ್ಲೈ ಆಗುದಿಲ್ಲ ಅಂತ ಒಬ್ರು ಆರ್ಟಿಕಲ್ ಪ್ರಕಾರ ಒಬ್ರು ಸೈಂಟಿಸ್ಟ್ ಬರ್ದಿದ್ರು. ಅಂದ್ರೆ ಈ ಕಾಡಿಪ್ಪಳಿಗೆ ಈ ಕಾಳುಮೆಣಸನ್ನ ಕಸಿ ಕಟ್ಟೋದು, ಅಲ್ಲಿ ಆ ಕಸಿ ಕಟ್ಟದ ಗ್ಯಾಪ್ ಅಲ್ಲಿ ಸರಿಯಾಗಿ ಗೊಬ್ಬರ ಮೆನ್ಯೂರ್ಸ್ ಆಗ್ಲಿ ಪೋಷಕಾಂಶ ಸಪ್ಲೈ ಆಗುದಿಲ್ಲ. ಅದಕ್ಕೋಸ್ಕರ ಅದನ್ನು ವರ್ಷಕ್ಕೆ ಒಂದು 19, 19, 19, 13, 13 ಅಂತದೆಲ್ಲ ಒಟ್ಟಿಗೆ ಅದು ಮುಖ್ಯ ಪೋಷಕಾಂಶ. ಅದರೊಟ್ಟಿಗೆ ಲಘು ಪೋಷಕಾಂಶ ಈಗ ಜಿಂಕ್ ಇರಲಿ ಅದನ್ನೆಲ್ಲ ಮಾಡಿದ್ರೆ ಒಳ್ಳೇದು. ಈಗ ಅಡಿಕೆ ಕೂಡಕ್ಕೆಲ್ಲ ಮಾಡ್ತೇವೆ ನಾವೆಲ್ಲ ಮಾಡೋದಿಲ್ಲ, ಕಾಳು ಮೆಣಸಿಗೆ ಅದು ಮಾಡಬೇಕು. ಎಲ್ಲ ತರದ ಉದಾಹರಣೆಗೆ 16 ಬಗೆಯ ಪೋಷಕಾಂಶ ಬೇಕು ಅಂತ ನಮ್ಮ ಸಸ್ಯಶಾಸ್ತ್ರದಲ್ಲಿ ಕರೆಕ್ಟ್, ಅದನ್ನೆಲ್ಲ ಕೊಡುದಿಲ್ಲ ಸರ್. ಅದನ್ನ 10 ಬಗೆ ಆದ್ರೆ ಕೊಡ್ತೇನೆ, ಕೊಡಬೇಕು. ಈಗ ಸಹಜವಾಗಿ ಈಗ ಮಾಲಿಬ್ಡಿನಮ್ ಆಗ್ಬೋದು ಅಥವಾ ನೀವು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂತೆಲ್ಲ ಹೇಳಿದ್ರಿ, ಬೋರಾನ್ ಅಂತ ಹೇಳಿದ್ರಿ, ಇದರ ಒಂದು ಕೊರತೆ ಉಂಟಾಗ್ತದೋ ಅಥವಾ ನಾವು ಕೃತಕವಾಗಿ ಕೊಡುವಂಥ ಒಂದು ಅವಶ್ಯಕತೆ ಬರ್ತದ ಅಥವಾ ಸಹಜವಾಗಿ ಮಣ್ಣಲ್ಲಿ ಇರ್ತದ? ಸಹಜವಾಗಿ ಇರ್ತದೆ, ಅದು ಕಡಿಮೆ ಆಗ್ತದೆ ಗಿಡಕ್ಕೆ. ನ್ಯಾಚುರಲ್ ಆಗಿ ಮರ ಬರುವುದಕ್ಕೆ ಓಕೆ. ನಾವು ಎಂತ ಎಸ್ಪೆಕ್ಟೇಷನ್ ಮಾಡ್ತಾರೆ, ಒಂದು ಹಣದ ವಿಚಾರದಲ್ಲಿ ಆಲೋಚನೆ ಮಾಡ್ತೇವೆ. ಹೈ ಈಲ್ಡ್ಗೆ ನಾವು ಮುಂದೆ ಹೋಗಿದ್ದೇವೆ. ಆಗ ಹೈ ಈಲ್ಡ್ ಇರುವಾಗ ಭೂಮಿಯಲ್ಲಿ ಇರುವಂತ ಸಾಕಾಗುದಿಲ್ಲ, ನಾವು ಕೃತ ಕೊಡಬೇಕಾಗ್ತದೆ. ಈಗ ಸಾವಯವ ಮೂಲದಿಂದ ಇಂಥ ಒಂದು ಪೋಷಕಾಂಶಗಳು ಸಾಮಾನ್ಯವಾಗಿ ಎನ್ ಪಿ ಕೆ ಅಂತ ಹೇಳುವಂತಹದ್ದು, ಆಡಿನ ಗೊಬ್ಬರ ಆಗ್ಬೋದು ಅಥವಾ ಕೋಳಿ ಗೊಬ್ಬರ ಆಗ್ಬೋದು, ಎರೆ ಗೊಬ್ಬರ ಆಗ್ಬೋದು, ಬೇರೆ ಬೇರೆ ಗೊಬ್ಬರಗಳನ್ನು ಸಹಜವಾಗಿ ಬಳಕೆ ಮಾಡುವಂತದ್ದಿದೆ, ಇದರಿಂದಾಗಿ ಈ ಎಲ್ಲ ಪೋಷಕಾಂಶವನ್ನು ಪೂರೈಸುವುದಕ್ಕೆ ಸಾಧ್ಯ ಆಗ್ತದೆ? ಸಾವಯವದಲ್ಲಿ ಎಲ್ಲ ಪೋಷಕಾಂಶ ಇದೆ, ಪ್ರಮಾಣ ಕಡಿಮೆ. ಈಗ ಕೋಳಿ ಗೊಬ್ಬರ ಇಟ್ಕೊಳ್ಳುವ, ಅದರಲ್ಲಿ ಮ್ಯಾಕ್ಸಿಮಮ್ಮು ಕ್ಯಾಲ್ಸಿಯಂ ಮತ್ತು ನೈಟ್ರೋಜನ್ ಇರೋದು, ಡಿವೈಡ್ ಮಾಡಿ ಕೊಡ್ತೇನೆ ಎನ್ ಪಿ ಗೆ, ಅದರೊಟ್ಟಿಗೆ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಕೊಡ್ತೇನೆ. ಈಗ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಿ, ಈಗ ಎಷ್ಟು ಪ್ರಮಾಣದಲ್ಲಿ ನೀರಿನ ಒಂದು ಅವಶ್ಯಕತೆ ಇರ್ತದೆ ಈ ಮಿಶ್ರ ಬೆಳೆಯನ್ನು ಬೆಳೆದಂತಹ ಸಂದರ್ಭದಲ್ಲಿ? ನೀರಾವರಿ ಒಂದು ಅಡಿಕೆ ಮರಕ್ಕೆ ದಿವಸಕ್ಕೆ 25 ಲೀಟರ್ ಬೇಕು ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ 10 ಲೀಟರ್, ಆಮೇಲೆ 25 ಲೀಟರ್ ಬೇಕು ಅಂತ ಹೇಳ್ತಾರೆ. ನನ್ನ ಒಂದು ಸ್ವಲ್ಪ ಜಾಗದಲ್ಲಿ ಹನಿ ನೀರಾವರಿ ಮಾಡಿದ್ದೇನೆ, ಸ್ವಲ್ಪ ತುಂತುರು ನೀರಾವರಿ ಮಾಡಿದ್ದಾರೆ. ತುಂತುರು ನೀರಾವರಿಯಲ್ಲಿ ಮುಂಚೆ ಸ್ಟಾರ್ಟಿಂಗ್ ದೊಡ್ಡ ಸ್ಪ್ರಿಂಕ್ಲರ್ ಹಾಕ್ತಿದ್ರು, ಅದು ನಿಜವಾಗೂ ಅಲ್ಲ. ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದರೆ ಆವಾಗ ದಿವಸಕ್ಕೆ 1/2 ಗಂಟೆ ಕೊಟ್ಟು ಕೂಡ ಸಾಕಾಗ್ತದೆ, ಬೆಳಿಗ್ಗೆ 1/2 ಗಂಟೆ, ಸಂಜೆ 1/2 ಗಂಟೆ. ಉದಾಹರಣೆ 1 ಎಕರೆಗೆ ಅದು ಮೈಕ್ರೋ ಸ್ಪ್ರಿಂಕ್ಲರ್ 120 ಕೊಡ್ತದೆ, 66 ಡಿವೈಡ್ ಮಾಡಿ ನಾವು ಬಾಲ್ವಾಲು ಹಾಕಿ ಕೂರಿಸ್ಬೇಕು. ಆಗ ನಮಗೆ ಅಲ್ಲಿ ಹೋಗಿ ಪ್ರತಿ ಸಲ ಆ ಪಾಯಿಂಟಿಗೆ ಹೋಗುವುದ ಬದಲು ತಪ್ಪದೆ, ನಾವು ಬಾಲ್ವಾಲನ್ನೇ ಒಂದು ಕಡೆ ತಿರುಗಿಸಿ ದಿವಸಕ್ಕೆ 1/2 ಗಂಟೆ ಬೆಳಿಗ್ಗೆ, ಸಂಜೆ 1/2 ಗಂಟೆ ಕೊಟ್ಟರೆ ಅದು ಮಂಜಿನಾಗಿ ಬೀಳ್ತದೆ. ನಮಗೆ ಎಂತ ಗೊತ್ತಾ, ಅದಕ್ಕೆ ತೇವಾಂಶದ್ರೆ ಸಾಕು, ನೀರು ಹರಿದು ಹೋಗ್ಬೇಕು ಅಂತಿಲ್ಲ. ಸರ್, ಈಗ ಕೀಟ ರೋಗಗಳ ಒಂದು ನಿರ್ವಹಣೆಯ ಬಗ್ಗೆ ಹೇಳಿ, ವಿಶೇಷವಾಗಿ ಈಗ ಅಡಿಕೆಯಲ್ಲಿ ಕೊಳೆ ರೋಗದ ಒಂದು ನಿರ್ವಹಣೆ ಆಗ್ಬೋದು ಅಥವಾ ಕಾಳು ಮೆಣಸಿನಿಗೂ ಕೂಡ ಸೊರಗ ರೋಗದ ಒಂದು ನಿರ್ವಹಣೆ ಆಗ್ಬೋದು, ಇದನ್ನೆಲ್ಲ ಸಮಗ್ರವಾಗಿ ಯಾವ ರೀತಿ ಮಾಡಬಹುದು? ನಾನು ಓದಿದ ಪ್ರಕಾರ ನಾವು ಈಗ ಪ್ರತಿ ಸಲ ಎನ್ ಪಿ ಕೆ 4 ಸಲ ಕೊಡ್ತಾರೆ, ಕೊನೆಯದಾಗಿ ನಾವು ನೈಟ್ರೋಜನ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಯಾಕೋ ಸಾರಜನಕ ಜಾಸ್ತಿ ಆದಷ್ಟು ಕೀಟಗಳಿಗೆ ಅಟ್ಯಾಕ್ ಮಾಡಲಿಕ್ಕೆ ಸುಲಭ ಆಗ್ತದೆ, ಅಂದರೆ ಹಸಿರು ಇರ್ತದೆ ಮತ್ತು ಅದು ಸಾಫ್ಟ್ ಇರ್ತದೆ. ನಾವು ಸಾಧಾರಣ ಮೇ ಲಾಸ್ಟ್ ಕಂತು ಪೊಟಾಷಿಯಂ ಕೊಡಬೇಕು. ಆಮೇಲೆ ಕೊಳೆ ರೋಗಕ್ಕೆ ನಾವು ವರ್ಷಕ್ಕೆ 3 ಸಲ ಬೋರ್ಡಸ್ ದ್ರಾವಣನೇ ಕೊಡೋದು, 1:1 ಕೊಡೋದು ನನ್ನ ಮನೆ. ಮತ್ತೆ ಸೆಪ್ಟೆಂಬರ್ ಸ್ಟಾರ್ಟ್ ಮಾಡಿದೆ, ಸೆಪ್ಟೆಂಬರ್ ಫಸ್ಟ್ ಕಂತು ನಾನು ಡೋಲೋಮೈಟ್ ಸುಣ್ಣ ಕೊಡ್ತೇನೆ, ಇಲ್ಲದ ಸುಣ್ಣ ಕೊಡ್ತೇನೆ. ಈ ಸಲ ಡೋಲೋಮೈಟ್ ಕೊಟ್ಟಿದ್ದೀನಿ. ಆಮೇಲೆ ಅದು 15 ದಿವಸ ನಂತರ ಕೋಳಿ ಗೊಬ್ಬರ ಇಲ್ಲದ ಈ ಸಲ ಕೋಳಿ ಗೊಬ್ಬರ ಕೊಟ್ಟಿದ್ದೇನೆ. ಆಮೇಲೆ ಪ್ರತಿ ತಿಂಗಳು 350 ಗ್ರಾಮ್ಸ್ನಾಗೆ ಸುಫಲ ಕೊಡ್ತೇನೆ. ಒಂದು ಸಲ ಸುಫಲ ಕೊಡೋದು, ಆಮೇಲೆ ಸ್ವಲ್ಪ 100 ಗ್ರಾಮ್ಸ್ ಪೊಟಾಸ್ ಕೊಡೋದು, ಅದರಲ್ಲಿ ಸುಪ್ಪ ಅದು ಸುಪ್ಪದಲ್ಲಿ ನೈಟ್ರೋಜನ್ ಜಾಸ್ತಿ ಇದ್ದ ಕಾರಣ. ಹಾಗೆ 3 ಸಲ ಸುಫಲ, 3 ಸಲ ಪೊಟಾಸ್ ಕೊಡ್ತಾರೆ. ಕೊನೆಯದ ಕಾಳು ಪೊಟಾಸ್ ಕೊಡೋದು, ಮೇಲೆ ಕಾಳು ಪೊಟಾಸ್ ಮಾತ್ರ ಕೊಡೋದು. ಜೂನ್ 10 ತಾರೀಕಿಗೆ ಬೋರ್ಡ ದ್ರವ ಕೊಡ್ತೇನೆ, 30 ದಿವಸ ಅದೇ ಕ್ಯಾಪಲ್ಲಿ 3 ಸಲ ಬೋರ್ಡ ಸ್ಪ್ರೇ ಮಾಡ್ತೇನೆ. ಅಡಿಕೆಯಲ್ಲಿ ಹೇಳುವಂತಹದ್ದು, ಈಗ ಇತ್ತೀಚಿನ ಬೇಸಿಗೆಯ ದಿವಸಗಳಲ್ಲಿ ಮಿಡಿ ಉದುರುವಂತಹ ಒಂದು ಸಮಸ್ಯೆ ಇದೆ ಅಂತ ಹೇಳಿ, ಇದನ್ನು ಒಂದು ನಿರ್ವಹಣೆ ಮಾಡುವುದು ಹೇಗೆ, ಇದು ಯಾವ ಕಾರಣಕ್ಕಾಗಿ ಆಗ್ತದೆ? ಭಾರಿ ಅದರ ಬಗ್ಗೆ ಹೇಳಲಿಕ್ಕೆ ಈಗ ಅಂತ ವಿಷಯ ಇಲ್ಲ, ಆದರೆ ನಾವು ತಿಳಿದ ಪ್ರಕಾರ ವಾತಾವರಣ ಕೂಡ ಆಗ್ತದೆ ಅಂತ ಕೆಲವರು ಬರೀತಾರೆ. ಡಿಗ್ರಿ ಟೆಂಪರೇಚರ್ ಬೀಳ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಅಷ್ಟು ಹೇಳಿದಳು, ನೀರಾವರಿನ ಕೊರತೆ ಕಡಿಮೆ ಆಗಬಾರ್ದು. ಈಗ ತುಂತುರು ನೀರು ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿ ತೋಟದಲ್ಲಿ ಎಲ್ಲ ಕಡೆ ಅದು ಬೀಳುವ ಇಲ್ಲ, ಸಂಭವ ಇಲ್ಲ. ನಾನು ನೋಡಿದ್ದೇನೆ ಮುಂಚೆ 35 ಫೀಟ್ ಆಗ್ತಾರಲ್ಲ ದೊಡ್ಡ ಜಾಲ್ಪರ್ ಸ್ಪ್ರಿಂಕ್ಲರ್ ಅಲ್ಲ, ಆ ತೋಟದಲ್ಲಿ ಹೆಚ್ಚಾಗಿ ಉಂಟು. ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿ ಜಾಲ್ಪರ್ ಸ್ಪ್ರಿಂಕ್ಲರ್ ಹೇಳಿದಲ್ಲ, ಅವ್ರು 3 ದಿವಸ ಒಂದ್ಸಲ ಕೊಡ್ತಾರೆ, ಅಂದರೆ ರೊಟೇಟ್ ಆಗಬೇಕಲ್ಲ, ಅಂದರೆ 3 ತಟ್ಟು 1 ಎಕರೆಯಲ್ಲಿ. ಆಗ ಇಲ್ಲಿ ಫಸ್ಟ್ ಡ್ರೈ ಆಗಿರ್ತದೆ. ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದ್ರೆ ದಿವಸಕ್ಕೆ 1/2 ಗಂಟೆ ಹಾಕಿದರೆ ಮಣ್ಣಲ್ಲಿ ತೇವಾಂಶ ಇದ್ರೆ, ಮತ್ತೆ ಹುಳು ತೆಗಿಬಾರ್ದು ಬೇಸಿಗೆಗಾಲದಲ್ಲಿ, ತೇವಾಂಶ ಇದ್ರೆ ಅದು ಬೀಳುವ ಸದಾ ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕೆ ನಾನು ನನ್ನ ಮನೆಯಲ್ಲಿ ಉರುವೆ ಬೀಳೋದಕ್ಕೆ ನಾನು ಕಡಿಮೆ ಸಿಂಪರಣೆ ಮಾಡ್ತೇನೆ, ವರ್ಷಕ್ಕೆ 3 ಸಲ ಮಾಡ್ತೇನೆ. ಇಂಡೋಫಿಲಿಸ್ N45 2.25 ಗ್ರಾಮ್, ಅಂದರೆ 200 ಲೀಟರ್ಗೆ 1/2 ಕೆಜಿ. ಮತ್ತೆ ಇಮಿಡಕ್ಲೋರ್ಫಿಡ್ ಅದನ್ನು 50 ml ಹಾಕ್ತೇನೆ. ಆಮೇಲೆ 19 ಹಾಕ್ತೇನೆ, ಇದು ವೈಯಕ್ತಿಕ, ಯಾರು ಅಪ್ಲೈ ಮಾಡಬೇಕು ಅಂತಲ್ಲ, ದಯವಿಟ್ಟು ತಿಳ್ಕೊ. ಮತ್ತೊಬ್ಬರು ಮತ್ತೆ ಸ್ವಲ್ಪ ನ್ಯೂಟ್ರಿಮೆಂಟ್ ಕೊಡ್ತೇನೆ, 1/2 ಲೀಟರ್ ನ್ಯೂಟ್ರಿಮೆಂಟ್ ಹಾಕಿ ಬಿಡ್ತೇನೆ. ಮುಂಚೆ ಹಾಕ್ತಿರಲಿಲ್ಲ, ಈಗ ಸ್ವಲ್ಪ ಅದರ ಬಗ್ಗೆ ಮುಂದೆ ಹೋಗಿ, ಅದು ನಾನು ಫಸ್ಟ್ ಹೇಳಿದಲ್ಲ, ಅದು ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೇವೆ ಇನ್ಕಮ್, ಅದಕ್ಕೋಸ್ಕರ ಹಾಕುವಂಥದ್ದು. ಈ ಸಲ ಹಾಕಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಪ್ರಮಾಣ ಬೀಳೋ ಪ್ರಮಾಣ ಕಡಿಮೆ ಉಂಟು ಅಂತ ಹಾಕಿದೆ ನನಗೆ. ಮತ್ತೆ ಕಾಳುಮೆಣಸು ಸೊರಗು ರೋಗ, ಪಕ್ಕ ವರ್ಷಕ್ಕೆ 3-4 ಸಲ ಕೊಲರೋಗ ಸ್ಪ್ರೇ ಮಾಡಲೇಬೇಕು. ಕಾಳುಮೆಣಸು ಉಂಟಾ ಸ್ಪ್ರೇ ಮಾಡಲೇಬೇಕು. ಹಾ, ಮಳೆಗಾಲದಲ್ಲಿ ಬೋರ್ಡ ದ್ರಾವಣ, ಬೇಸಿಗೆಗಾಲದಲ್ಲಿ ಫಂಗಿಸೈಡ್ ಏನಾದರೂ, ಈಗ ರೈತನು 45 ಇರಲಿ, ಅವನಿಗೆ ರೈತನಿಗೆ ಯಾವುದು ಖುಷಿ ಉಂಟು ಅದನ್ನು ನಾನು ಅದನ್ನು ರೆಕಮೆಂಡ್ ಮಾಡೋದಿಲ್ಲ. ಕಂಪನಿ ನಮಗೆ ಅದು ಯಾವುದು ಅವನು ಖುಷಿ ಉಂಟು ಅದು ಮಾಡ್ಬೋದು. ಈಗ ನಾನು ಕೋರೋದು ಇಂಡೋಫಿಲ್ ಕೊಡ್ತೇನೆ, ಮತ್ತೆ ಸಾಫ್ ಕೊಡ್ತೇನೆ, ರೋಗರ್ ಮಿಕ್ಸ್ ಮಾಡಿ ಕೊಡ್ತೇನೆ. ಹಾಗೆ ಸರ್, ಈಗ ರೈತರ ಮಟ್ಟದಲ್ಲಿ ಈ ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆಯನ್ನು ಮಾಡುವಂತಹದ್ದು ಸಂಸ್ಕರಣೆ ಮಾರುಕಟ್ಟೆ ಈ ವಿಚಾರದ ಬಗ್ಗೆ ಹೇಳಿ. ಮೌಲ್ಯವರ್ಧನೆ ಕರೆಕ್ಟ್. ಈಗ ಉದಾಹರಣೆ ಬಾಳೆಗೆ, ಮುಂಚೆ ನಾವು ದೊಡ್ಡ ಬಾಳೆಗೊಂಡನ್ನು ಅಂಗಡಿ ಕೊಡ್ತಿದ್ದೆವು, ಈಗ ನಾವು ಮನೆಯಲ್ಲಿ ಅದನ್ನು ತುಳುವಳಿ ಉಬೆ ಹಾಕುದು ಅಂತ ಹೇಳ್ತಾರೆ, ಚಿಪ್ಪದೆ ಪಾಡ ಪಾಡ ತೆಗೆದು ಕರೆಕ್ಟ್ ಒಂದು ಬ್ಯಾರಲ್ ಇಟ್ಟು ಒಂದು 12 ಗಂಟೆ ನಾವು ಅದನ್ನು ಉಬೆಯಲ್ಲಿ ಹಾಕಿ ಚಿಪ್ಪಲ್ಲಿ ಮಾರಿದ್ರೆ ತಗೊಳ್ಳುವ ಜನ ಜಾಸ್ತಿ ಉಂಟು, ಮತ್ತೆ ನಮಗೆ ಜಾಸ್ತಿ ರೇಟ್ ಸಿಗ. ಇದಕ್ಕೆ 10 ರೂಪಾಯಿ ಕೆ ಜಿ ಕಾಯಿಗಾರ, ಅದು 20 ರೂಪಾಯಿ ತಗೊಳ್ತಾರೆ. ನಮ್ಮಲ್ಲಿ ಒಬ್ರು ಈಗ ಮಾಡ್ತಾ ಇದ್ದಾರೆ, ಸುಮಾರು 200 ಬಾಳೆಗಿಡ ಹಾಕಿ ಅವು ಸೇಲ್ ಆಗಲಿಲ್ಲ ಅಂತೇಳಿ ಅದನ್ನು ಉಬೆಯಲ್ಲಿ ಹಾಕಿ ಎಲ್ಲ ಮನೆ ಮನೆಗೆ ಅಂಗಡಿ ಅಂಗಡಿಗೆ ದಿವಸಕ್ಕೆ 2 ಚಿಪ್ಪು 2 ಪಾಡ 3 ಪಾಡ 4 ಪಾಡ ಅವನ ಎಷ್ಟು ಬೇಕೋ ಅಷ್ಟು ಕೊಡ್ತಿದ್ದಾರೆ. ಮೌಲ್ಯ ವರ್ಧನೆ ಮಾಡಿದ್ರೆ ನನ್ನ ಲೆಕ್ಕದ ಒಳ್ಳೇದು ಅಂತ ಆಗ್ತದೆ. ಅಂದ್ರೆ ತಕ್ಷಣಕ್ಕೆ ಹಣ್ಣು ಸಿಗ್ತದೆ, ಅದನ್ನ ಮಾರಾಟ ಮಾಡಿದ್ರೆ ಬೇಗ ಬೆಲೆಯು ಸಿಗ್ತದೆ, ಹೆಚ್ಚು ಬೆಲೆ ಸಿಗ್ತದೆ. ಈಗ ಒಂದು ಗೂಡಂಗಡಿ ಹಣ್ಣಿಗೆ ದಿವಸಕ್ಕೆ 1 ಕೆಜಿ 2 ಕೆಜಿ ಬಾಳೆಹಣ್ಣು ಮಾರಾಟ ಆಗು ಅಂತ ಹಿಡ್ಕೊಳ್ಳುವ. ದೊಡ್ಡ ಗೊಣ ತಗೊಂಡ್ರೆ ಈ 30 ಕೆಜಿ ತಗೊಂಡ್ರೆ ಅವ್ನು 3 ದಿವಸ ಹೋಗುವಾಗ ಹಣ್ಣಾಗ್ತದೆ, ಹಾಳಾಗ್ತದೆ. ಎಷ್ಟು ದಿವಸಕ್ಕೆ ಅವನು ಮಾರಾಟ ಆಗ್ತದೆ ಅಷ್ಟೇ ಕೊಟ್ರೆ ಅವನಿಗೆ ಖುಷಿ, ನಮಗೆ ಕೂಗರ್ ಖುಷಿ. ದರ ಕೂಡ ಸಿಗ್ತದೆ, 20 ರೂಪಾಯಿ ದರ ಸಿಗ್ತದೆ, ಮಾಡುವ ಅವನು ಖುಷಿ. ಹಾಗೆ ಅಂತ ಎಲ್ಲ ಕಡೆ ತಗೊಳ್ಳೋರು ಇದ್ದಾರೆ. ಪಾಡ ಮಾಡಿ ಹಣ್ಣು ಮಾಡಿ ಕೊಟ್ರೆ ಅದನ್ನು ಕೊಂಡೋಗೋ ರೀತಿ ಕರೆಕ್ಟ್ ಬೇಕು ನಮ್ದು. ಒಳ್ಳೆಯದು ಜಯರಾಮ್ ಅವರೇ, ಮಿಶ್ರ ಬೆಳೆಯನ್ನ ಬೆಳೆಯುವುದರಿಂದ ಅನೇಕ ಅನುಕೂಲತೆಗಳು ಇದೆ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಇದುವರೆಗೆ ಮಿಶ್ರ ಕೃಷಿ ಅನುಭವದ ಕುರಿತು ಜಯರಾಮ್ ಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೇ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ್. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಜ್ವರ, ತಲೆನೋವು, ಕೆಮ್ಮು, ಮೂಗು ಮತ್ತು ಕಣ್ಣಿನ ಸುತ್ತ ನೋವು, ಏದುಸಿರು, ರಕ್ತ ಮಿಶ್ರಿತ ವಾಂತಿ, ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ ಕಪ್ಪು ಶಿಲೀಂಧ್ರ ಸೋಂಕಿನ ಲಕ್ಷಣಗಳು. ಕೋವಿಡ್-19 ಸೋಂಕು ಗುಣವಾದ ನಂತರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ನಿಗಾ ವಹಿಸಿ. ಅಗತ್ಯವಿದ್ದಾಗ ಮಾತ್ರ ಸ್ಟೆರಾಯ್ಡ್ ಬಳಸಿ. ಆಮ್ಲಜನಕ ಚಿಕಿತ್ಸೆಗೆ ಶುದ್ಧವಾದ ನೀರನ್ನು ಬಳಸಿ. ಸೋಂಕು ಪತ್ತೆಯಾದ ಕೂಡಲೇ ಚಿಕಿತ್ಸೆ ಪ್ರಾರಂಭಿಸಿ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಆರೋಗ್ಯ ಮಾಹಿತಿ ಕೇಳುಗರೆ. ಅಧಿಕ ರಕ್ತದೊತ್ತಡ ಎನ್ನುವಂತಹದ್ದು ಒಂದು ರೋಗ ಎನ್ನುವುದಕ್ಕಿಂತಲೂ ಮುಖ್ಯವಾಗಿ ಹಲವಾರು ರೋಗಗಳ ಲಕ್ಷಣ ಅಂತ ಹೇಳಿದ್ರು ತಪ್ಪಲ್ಲ. ಜಗತ್ತಿನಲ್ಲಿ ಜೀವಕ್ಕೆ ಮಾರಕವಾಗುವಂತಹ ಮೊದಲನೇ ರೋಗ ಅಂತಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು. ಈ ಹೃದಯ ಸಂಬಂಧಿ ಕಾಯಿಲೆಯಾದ ಹೃದಯಾಘಾತಕ್ಕೆ ಮೂಲ ಕಾರಣ ಮತ್ತು ಮುನ್ನುಡಿ ಬರೆಯುವಂತಹ ಮೊದಲ ರೋಗವೇ ಅಧಿಕ ರಕ್ತದೊತ್ತಡ. ಹೃದಯಾಘಾತಕ್ಕೆ ಎರಡನೆಯ ಮೂಲ ಕಾರಣ ಮತ್ತು ಸ್ಟ್ರೋಕ್ ಮತ್ತು ಹೃದಯ ವೈಫಲ್ಯಕ್ಕೆ ಮೊದಲನೆಯ ಮೂಲ ಕಾರಣ ಅಂತಂದ್ರೆ ಅಧಿಕ ರಕ್ತದೊತ್ತಡ ಎನ್ನುವಂತಹದ್ದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಜಗತ್ತಿನಾದ್ಯಂತ ಸುಮಾರು 10ರಲ್ಲಿ 4 ಮಂದಿಗೆ ತಮಗೆ ಅಧಿಕ ರಕ್ತದ ಒತ್ತಡ ಇದೆ ಎನ್ನುವುದರ ಅರಿವೇ ಇರುವುದಿಲ್ಲ. ಅತಿ ಸುಲಭವಾಗಿ ಗುರುತಿಸಬಹುದಾದ ಮತ್ತು ಔಷಧಗಳಿಂದ ನಿಯಂತ್ರಿಸಬಹುದಾದ ಮತ್ತು ಜೀವನ ಶೈಲಿಯಲ್ಲಿ ಮಾರ್ಪಾಡು ಮಾಡಿಕೊಂಡು ಗುಣಪಡಿಸಬಹುದಾದ ರೋಗವಾಗಿದ್ರೂ ಜನರು ಅಧಿಕ ರಕ್ತದ ಒತ್ತಡದಿಂದಾಗಿ ಪ್ರಾಣ ಕಳೆದುಕೊಳ್ಳುವುದು ಬಹಳ ವಿಷಾದಕರ ಅಂತಲೇ ಹೇಳಬಹುದು. ಜಗತ್ತಿನಾದ್ಯಂತ ಏನಿಲ್ಲವೆಂದರೂ ಸುಮಾರು 1.5 ಮಿಲಿಯನ್ ಮಂದಿ ಈ ರೋಗದಿಂದ ಬಳಲುತ್ತಾ ಇದ್ದು ವರ್ಷವೊಂದರಲ್ಲಿ ಸುಮಾರು 9.5 ಮಿಲಿಯನ್ ಮಂದಿ ಈ ರೋಗದಿಂದ ಸಾವನ್ನಪ್ಪುತ್ತಾ ಇದ್ದಾರೆ. ಪ್ರತಿ ವರ್ಷ ಸುಮಾರು 17 ಮಿಲಿಯನ್ ಮಂದಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪುತ್ತಾ ಇದ್ದು ಇದರ ಸಿಂಹಪಾಲು ರಕ್ತದ ಒತ್ತಡದಿಂದ ಅಂತ ಹೇಳಿದರೂ ತಪ್ಪಾಗುವುದಿಲ್ಲ. ಅಧಿಕ ರಕ್ತದ ಒತ್ತಡ ಇರುವ ಶೇಕಡ 45 ಮಂದಿ ಹೃದಯಾಘಾತ ಮತ್ತು ಶೇಕಡ 51 ಮಂದಿ ಸ್ಟ್ರೋಕ್ನಿಂದ ಸಾವನ್ನಪ್ಪಿದ್ದಾರೆ ಎಂದರೆ ಈ ರೋಗದ ತೀವ್ರತೆ ಮತ್ತು ಪರಿಣಾಮ ಎಷ್ಟು ಎನ್ನುವುದನ್ನು ನಾವು ಯೋಚಿಸಬಹುದು. ಹಾಗಿದ್ರೆ ರಕ್ತದ ಒತ್ತಡ ಅಂದ್ರೆ ಏನು? ಸಾಮಾನ್ಯವಾಗಿ ನಮ್ಮ ದೇಹದ ರಕ್ತನಾಳಗಳಲ್ಲಿ ಹರಿತಾ ಇರುವಂತಹ ರಕ್ತವು ತನ್ನ ರಕ್ತನಾಳಗಳ ಮೇಲೆ ಉಂಟು ಮಾಡುವಂತಹ ಒತ್ತಡದ ಪ್ರಮಾಣವನ್ನು ಸ್ಪಿಗ್ಮೋ ಮ್ಯಾನೋಮೀಟರ್ ಎನ್ನುವ ಯಂತ್ರದ ಮೂಲಕ ದಾಖಲಿಸಲಾಗುತ್ತದೆ. ಸಾಮಾನ್ಯವಾಗಿ ರಕ್ತದೊತ್ತಡಗಳನ್ನು 2 ಅಂಕಿಗಳಲ್ಲಿ ಗುರುತಿಸಲಾಗುತ್ತದೆ, 120/80. ಇಲ್ಲಿ ತೋರಿಸಿರುವಂತಹ ಅಂಶವನ್ನು ರಕ್ತದ ಸಂಕುಚನದ ಒತ್ತಡ ಅಥವಾ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್, ಛೇದವನ್ನು ಅಥವಾ ಡಿನೋಮಿನೇಟರ್ ಇದು ರಕ್ತದ ವ್ಯಾಕುಚನ ಒತ್ತಡ ಅಥವಾ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಎಂದು ಕರೆಯಲಾಗುತ್ತದೆ. ಈ ರಕ್ತದ ಒತ್ತಡ ವ್ಯಕ್ತಿಯ ವಯಸ್ಸಿಗೆ ಅನುಗುಣವಾಗಿ ಯಾವುದು ಸಹಜ ಮತ್ತು ಯಾವುದು ಅಸಹಜ ಎಂದು ನಿರ್ಧರಿಸಲಾಗುತ್ತದೆ. ಸಾಮಾನ್ಯವಾಗಿ 30-40 ವಯಸ್ಸಿನಲ್ಲಿ 120/80, 40-60 ವಯಸ್ಸಿನಲ್ಲಿ 130/90 ಸಹಜ ಎಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಸಂಕುಚನ ರಕ್ತದೊತ್ತಡ ಅತಿಯಾದ ಒತ್ತಡವಾದಾಗ, ಸಂತಸವಾದಾಗ, ಜೋರಾಗಿ ವ್ಯಾಯಾಮ ಮಾಡಿದಾಗ ಅಥವಾ ಓಡಿದಾಗ ಹಾಗೂ ಊಟ ಮಾಡಿದ ಬಳಿಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದರೆ ವ್ಯಾಕುಚನ ಒತ್ತಡ ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ಏರುಪೇರು ಆಗುವುದಿಲ್ಲ. ರಕ್ತದ ಒತ್ತಡ ಜಾಸ್ತಿಯಾದಾಗ ನಿದ್ರಾಹೀನತೆ, ತಲೆನೋವು, ಎದೆ ಬಡಿತ ಜಾಸ್ತಿಯಾಗುವುದು, ಕಣ್ಣು ಮಂಜಾಗುವುದು, ಸುಸ್ತು, ದ್ವಂದ್ವ ಮನಸ್ಸು, ಕಿವಿಯೊಳಗೆ ಸದ್ದು ಉಂಟಾಗುವಂತಹದ್ದು, ಉಸಿರಾಟದ ತೊಂದರೆ, ಈ ಎಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿಮಗೆ ಅಧಿಕ ರಕ್ತದ ಒತ್ತಡ ಇದೆಯೋ ಇಲ್ಲವೋ ಎನ್ನುವುದನ್ನು ನಿಮ್ಮ ವಯಸ್ಸು, ದೇಹದ ತೂಕ, ಜೀವನ ಶೈಲಿ ಇವುಗಳನ್ನು ಪರಿಗಣಿಸಿ ವೈದ್ಯರು ನಿರ್ಧರಿಸುತ್ತಾರೆ. ಇತ್ತೀಚಿನ ದಿವಸಗಳಲ್ಲಿ ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಆಹಾರ ಪದ್ಧತಿ, ಒತ್ತಡದ ಕೆಲಸ ಮತ್ತು ಕಲುಷಿತ ವಾತಾವರಣದಿಂದಾಗಿ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ಎನ್ನುವಂತಹದ್ದು ಸಾಮಾನ್ಯವಾಗಿ ಬಿಟ್ಟಿದೆ. ಎಳೆಯ ಮಕ್ಕಳಿಂದ ಹಿಡಿದು ಹದಿಹರೆಯದಲ್ಲೂ ಮಧ್ಯವಯಸ್ಕರಲ್ಲೂ ಇದು ಕಾಣಿಸಿಕೊಳ್ತಾ ಇದೆ. ಮೊದಲೆಲ್ಲ ಇಳಿ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಮಧುಮೇಹ ಮತ್ತು ರಕ್ತದೊತ್ತಡ ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿ ಹಾಗೂ ಮಕ್ಕಳಲ್ಲಿಯೂ ಕಾಣಿಸುತ್ತಾ ಇರುವಂತಹದ್ದು ವಿಷಾದದ ಸಂಗತಿ. ಅಧಿಕ ರಕ್ತದ ಒತ್ತಡದಿಂದಾಗಿ ಜನರು ದಿನ ಬೆಳಗಾಗುವುದರಲ್ಲಿ ಸಾಯದಿದ್ರೂ ಈ ಅಧಿಕ ರಕ್ತದೊತ್ತಡ ಕ್ಷಣ ಕ್ಷಣಕ್ಕೂ ಮನುಷ್ಯನನ್ನ ಸಾಯಿಸ್ತಾ ಇದೆ. ಪಾರ್ಶ್ವವಾಯು, ಹೃದಯ ವೈಫಲ್ಯ, ಹೃದಯಾಘಾತ, ಮೂತ್ರಪಿಂಡದ ವೈಫಲ್ಯ ಮುಂತಾದವುಗಳಿಗೆ ಅಧಿಕ ರಕ್ತದೊತ್ತಡ ಸದ್ದಿಲ್ಲದೆ ಮುನ್ನಡಿ ಬರುತ್ತದೆ. ಹೆಚ್ಚಾಗಿ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಲ್ಲಿ ಕಣ್ಣು, ಹೃದಯ, ಮೆದುಳು ಮತ್ತು ಮೂತ್ರಪಿಂಡ ಹೆಚ್ಚು ಹಾನಿಗೆ ಒಳಗಾಗುತ್ತದೆ. ಹೀಗಾಗದ ಹಾಗೆ ತಡೆಗಟ್ಟುವುದಕ್ಕೆ ರಕ್ತದ ಒತ್ತಡವನ್ನು ನಿರಂತರವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹದ್ದು ಅಗತ್ಯ. ಇದನ್ನು ಸಾಧಿಸುವುದು ಹೇಗೆ? ಐಷಾರಾಮಿ ಬದುಕು, ದೈಹಿಕ ಪರಿಶ್ರಮ ಇಲ್ಲದೇ ಇರುವಂತಹ ವೃತ್ತಿ, ಅನಾರೋಗ್ಯಕರವಾದಂತಹ ಆಹಾರ ಮತ್ತು ಜೀವನ ಶೈಲಿ, ಕಲುಷಿತ ಆಹಾರ, ಕಲುಷಿತ ವಾತಾವರಣ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಂದಾಗಿ ಕಳೆದ 2 ದಶಕಗಳಲ್ಲಿ ನಮ್ಮ ದೇಶದಲ್ಲಿ ರಕ್ತದೊತ್ತಡ ಮತ್ತು ಮಧುಮೇಹ ರೋಗಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿದೆ. ರಕ್ತದೊತ್ತಡವನ್ನು ನಿಯಂತ್ರಿಸುವುದಕ್ಕೆ ನಮ್ಮ ಜೀವನ ಶೈಲಿಯನ್ನು ನಿಯಂತ್ರಿಸಬೇಕು. ಐಷಾರಾಮಿ ಜೀವನ ಶೈಲಿಯನ್ನು ತೊರೆಯಬೇಕು. ನಿಯಮಿತವಾದ ವ್ಯಾಯಾಮ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ನಿಯಮಿತವಾದ ವ್ಯಾಯಾಮದಿಂದ ಮಾಂಸಗಂಡಗಳು ಬಲಗೊಂಡು ಬೊಜ್ಜು ಕರಗಿ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿರುತ್ತದೆ. ಧೂಮಪಾನ, ಮದ್ಯಪಾನವನ್ನು ಕಡ್ಡಾಯವಾಗಿ ತ್ಯಜಿಸಬೇಕು. ನಿರಂತರ ಧೂಮಪಾನ ನಿಮ್ಮ ಜೀವಿತಾವಧಿಯನ್ನು 15-20 ವರ್ಷಗಳಷ್ಟು ಕಡಿಮೆ ಮಾಡುತ್ತದೆ ಹಾಗೂ ರಕ್ತದೊತ್ತಡ, ಹೃದಯಾಘಾತ ಮತ್ತು ಅರ್ಬುದ ರೋಗಗಳಿಗೆ ನಾಂದಿ ಹಾಡುತ್ತದೆ. ಧೂಮಪಾನ ಮಾಡುವುದರಿಂದ ರಕ್ತನಾಳಗಳ ಒಳಗಡೆ ಪಾಚಿ ಕಟ್ಟಿಕೊಂಡು ಅಥವಾ ರಕ್ತನಾಳಗಳು ಕುಗ್ಗಿಕೊಂಡು ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತದೆ. ಮದ್ಯಪಾನವು ಕೂಡ ನಿಮ್ಮ ಮಾಂಸಖಂಡಗಳಿಗೆ ಮತ್ತು ರಕ್ತನಾಳಗಳಿಗೆ ಘಾಸಿಯನ್ನು ಉಂಟುಮಾಡಬಹುದು ಹಾಗೂ ರಕ್ತದ ಒತ್ತಡವನ್ನು ಹೆಚ್ಚಿಸಬಹುದು. ಮದ್ಯಪಾನ ಯಾವತ್ತೂ ಒಳ್ಳೆಯದಲ್ಲ. ಒತ್ತಡದ ವಾತಾವರಣದಲ್ಲಿ ಕೆಲಸ ಮಾಡುವುದನ್ನು ಕಡಿಮೆ ಮಾಡಬೇಕು. ಕೆಲಸದ ಸಮಯದಲ್ಲಿ ಅತಿಯಾದ ಒತ್ತಡದಿಂದಾಗಿ ರಸದೂತಗಳ ಸ್ರವಿಸುವಿಕೆಯಲ್ಲಿ ಏರುಪೇರು ಉಂಟಾಗಿ ರಕ್ತದೊತ್ತಡಕ್ಕೆ ಮುನ್ನುಡಿ ಬರೆಯಬಹುದು. ದೇಹದ ಆರೋಗ್ಯದ ಮುಂದೆ ಯಾವುದೂ ಕೂಡ ಗಣ್ಯವಲ್ಲ. ಒತ್ತಡ ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಕೆಲವನ್ನು ತೊರೆದು ಆರೋಗ್ಯವನ್ನು ನೆಮ್ಮದಾಗಿಸಿಕೊಳ್ಳಬೇಕು. ಸಾಕಷ್ಟು ಆಳವಾದ ಉಸಿರಾಟ, ಪ್ರಾಣಾಯಾಮ, ಯೋಗ, ಧ್ಯಾನ ಮುಂತಾದವುಗಳಿಂದ ನಿಮ್ಮ ದೇಹದ ಮತ್ತು ಮನಸ್ಸಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯವಂತರಾಗಿ ಹೆಚ್ಚು ಕಾಲ ಬದುಕಬಹುದು. ಒತ್ತಡದ ಜೀವನದಿಂದಾಗಿ ನಿದ್ರೆಗೂ ಭಂಗ ಬಂದಿತ್ತು. ನಿದ್ರಾಹೀನತೆಯಿಂದ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ನ ಪ್ರಮಾಣ ಹೆಚ್ಚಾಗುತ್ತದೆ. ದಿನವೊಂದಕ್ಕೆ ಕನಿಷ್ಠ 6-7 ಗಂಟೆಗಳ ಕಾಲ ಸುಖ ನಿದ್ರೆ ಅತಿ ಅಗತ್ಯ. ಇದರ ಜೊತೆಗೆ ಆರೋಗ್ಯಕರವಾದಂತಹ ಆಹಾರ ಕ್ರಮವನ್ನು ಕೂಡ ನಾವು ರೂಢಿಸಿಕೊಳ್ಳಬೇಕಾಗುತ್ತದೆ. ನಿಮ್ಮ ದೇಹದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾಗುವಂತಹ ಸಮತೋಲಿತ ಆಹಾರವನ್ನು ಸೇವಿಸಬೇಕು. ಇದರಿಂದಾಗಿ ನಿಮ್ಮ ದೇಹ, ಹೃದಯ ಮತ್ತು ಮನಸ್ಸು ಆರೋಗ್ಯಕರವಾಗಿರುವುದಕ್ಕೆ ಪೂರಕವಾದಂತಹ ತಾಜಾ ಹಣ್ಣುಗಳು, ಹಸಿ ತರಕಾರಿಗಳು, ಧಾನ್ಯಗಳು ಮತ್ತು ಪೋಷಕಾಂಶವನ್ನು ಹೆಚ್ಚಾಗಿ ಹೊಂದಿರುವಂತಹ ಸಮೃದ್ಧ ಆಹಾರವನ್ನು ನಾವು ಸೇವಿಸಬೇಕು. ಉಪ್ಪಿನ ಅಂಶ ಜಾಸ್ತಿ ಇರುವಂತಹ ಆಹಾರಗಳಾದ ಉಪ್ಪಿನಕಾಯಿ, ಕರಿದ ತಿಂಡಿಗಳು ಮತ್ತು ಸಿದ್ಧ ಆಹಾರಗಳನ್ನು ತ್ಯಜಿಸಬೇಕು. ದಿನನಿತ್ಯದ ಆಹಾರಗಳಲ್ಲಿ ನಿಧಾನವಾಗಿ ಜೀರ್ಣವಾಗುವ ಕಿರುಧಾನ್ಯಗಳು, ಆಂಟಿ ಆಕ್ಸಿಡೆಂಟ್ಗಳು, ಯಥೇಚ್ಛವಾಗಿರುವಂತಹ ಹಣ್ಣುಗಳು, ನಾರಿನಂಶ ನೀಡುವಂತಹ ತರಕಾರಿಗಳು, ಸೊಪ್ಪು ಪಲ್ಯಗಳನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ಸೋಡಿಯಂ ಅಂಶ ಕಡಿಮೆ ಇರುವ ಬಾಳೆಹಣ್ಣು, ಕಿತ್ತಳೆ, ಆಲೂಗಡ್ಡೆ, ಮೊಸರು ಮುಂತಾದ ಆಹಾರಗಳು ರಕ್ತದೊತ್ತಡವನ್ನು ನಿಯಂತ್ರಿಸುವುದಕ್ಕೆ ಸಹಕಾರಿಯಾಗುತ್ತದೆ. ಅದೇ ರೀತಿಯಲ್ಲಿ ಪೊಟ್ಯಾಸಿಯಂ ಜಾಸ್ತಿ ಇರುವ ಬೀನ್ಸ್ಗಳು, ದ್ವಿದಳ ಧಾನ್ಯಗಳು ಮತ್ತು ಹಣ್ಣುಗಳನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ದಿನನಿತ್ಯ 3-4 ಲೀಟರ್ ನೀರು ನಮ್ಮ ದೇಹದ ವಿಷಕಾರಕ ವಸ್ತುಗಳನ್ನು ಹೊರಹಾಕುವುದಕ್ಕೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುವುದಕ್ಕೆ ಅತಿ ಅಗತ್ಯ. ಹೆಚ್ಚು ಕೆಫೀನ್ ಇರುವಂತಹ ಕಾಫಿ, ಇಂಗಾಲಯುಕ್ತ ತಂಪು ಪಾನೀಯಗಳು ಇವುಗಳನ್ನು ಸಾಕಷ್ಟು ಮಟ್ಟಿಗೆ ತ್ಯಜಿಸಬೇಕು. ಹಾಗೆಯೇ ನಿಯಮಿತವಾದಂತಹ ಆರೋಗ್ಯ ತಪಾಸಣೆ ಮತ್ತು ಔಷಧಿ ಸೇವನೆಯು ಕೂಡ ಅಷ್ಟೇ ಮಹತ್ವವನ್ನು ಪಡ್ಕೊಂಡಿದೆ. ಸಕಾಲಿಕ ಮತ್ತು ನಿಯಮಿತ ಔಷಧಿಗಳಿಂದ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡಬಹುದು. ನಿಯಮಿತವಾಗಿ ವೈದ್ಯರಿಂದ ತಪಾಸಣೆ ಮಾಡಿಸಿ ಗುರಿ ಅಂಗಗಳಾದ ಹೃದಯ, ಕಣ್ಣು ಮತ್ತು ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ವೈದ್ಯರ ಸಲಹೆ ಮತ್ತು ಮಾರ್ಗದರ್ಶನದ ಮೇರೆಗೆ ಔಷಧಿಗಳ ಪ್ರಮಾಣವನ್ನು ನಿಯಂತ್ರಿಸಬೇಕು. ಸ್ವಯಂ ಔಷಧಿಯನ್ನ ಮಾಡುವಂತಹದ್ದು ಯಾವತ್ತೂ ಒಳ್ಳೆಯದಲ್ಲ. ಅಧಿಕ ರಕ್ತದೊತ್ತಡ ಎನ್ನುವಂತಹದ್ದು ನಿಯಂತ್ರಿಸಬಹುದಾದ ಮತ್ತು ಹತೋಟಿಯಲ್ಲಿ ಇಡಬಹುದಾದಂತಹ ಸಾಮಾನ್ಯ ರೋಗ ಲಕ್ಷಣವಾಗಿದ್ದು, ನಿರ್ಲಕ್ಷಿಸಿದರೆ ಇದಕ್ಕೆ ಪೂರಕವಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ರೂಪಿಸಿಕೊಳ್ಳಬೇಕಾಗ್ತದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವತಿಯಿಂದ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ HIV ಹಾಗೂ TB ಬಗ್ಗೆ ಜಾಗೃತಿ ಕಾರ್ಯಕ್ರಮ. 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಪ್ರೇರೇಪಿಸಿ. HIV ಹಾಗೂ TB ಬಗ್ಗೆ ನೀವು ತಿಳಿಯಿರಿ, ಇತರರಿಗೂ ತಿಳಿಸಿ. ಬನ್ನಿ, HIV ಹಾಗೂ TB ಮುಕ್ತ ಭಾರತ ಕಟ್ಟೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ ರೂ.50,000 ಗರಿಷ್ಠ 52,000, ಹೊಸ ಅಡಿಕೆ ಕ್ವಿಂಟಾಲಿಗೆ 41,000 45,000, ಕೋಕಾ 30,000 ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ಗರಿಷ್ಠ 11,000, ತೆಂಗಿನಕಾಯಿ 1ನೇ ವರ್ಗ 24,000 26,000, ಎರಡನೇ ವರ್ಗ 14,000 18,000, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 3,000 3,200, ಕಟಸಾಂಬಾರ್ 2,700 2,900, IR8 ಕ್ವಿಂಟಾಲಿಗೆ 2,200 2,900, ಭತ್ತ ಆಮದು ಕ್ವಿಂಟಾಲಿಗೆ 1,750 1,950, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 4,100, ಕೆಂಪು 3,800 3,900, ಕಪ್ಪು 4,300 4,400, ಮೆಣಸು ಆಮದು ಕ್ವಿಂಟಾಲಿಗೆ 22,500 25,000, ಕಾಳು ಮೆಣಸು ಕ್ವಿಂಟಾಲಿಗೆ 36,500 38,500, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 9,000 11,000, ಬಾಳೆಕಾಯಿ ಮೈಸೂರು 1,100 ಗರಿಷ್ಠ 1,500, ಕದಳಿ 1,400 2,200, ಗಾಳಿ 1,300 ಗರಿಷ್ಠ 2,100, ನೇಂದ್ರ ಕ್ವಿಂಟಾಲಿಗೆ ಕನಿಷ್ಠ 1,500 ಗರಿಷ್ಠ 3,000. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ಪಂಡಿತ್ ವಿನಾಯಕ ತೊರವಿ ಅವರು ಹಾಡಿರುವ ಭಕ್ತಿಗೀತೆ. ನಕ್ಷತ್ರ ತಂದು ತೋರೆ ಚಂದ್ರನನ್ನು ಇತ್ತೀತ ಕರೆದುತ್ತಾರೆ ನಕ್ಷತ್ರ ತಂದು ತೋರೆ ಚಂದ್ರನನ್ನು ಇತ್ತೀತ ಕರೆದುತ್ತಾರೆ ಸೃಷ್ಟಿಶ ಪುರಂದರ ವಿಠಲಾನ ಬಂದು ಸಾರೆ ಸೃಷ್ಟಿಶ ಪುರಂದರ ವಿಠಲಾನ ಬಂದು ಸಾರೆ ಎತ್ತಿ ಮುದಾಡಿ ತಂದು ತೋರೆ, ಎತ್ತಿ ಮುದಾಡಿ ತಂದು ತೋರೆ. ಯಶೋಧಿಗೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಅಮ್ಮ ಯಶೋಧಿಗೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ, ಎನ್ನನು ಎತ್ತಿಕೊಳ್ಳಮ್ಮ, ಎನ್ನನು ಎತ್ತಿಕೊಳ್ಳಮ್ಮ, ಎನ್ನನು ಎತ್ತಿಕೊಳ್ಳಮ್ಮ. ಪಂಡಿತ್ ವಿನಾಯಕ ತೊರವಿ ಅವರು ಹಾಡಿದ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಿ